ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ನಮಸ್ಕಾರ. ಭಾರತದ ಪೋಲಿಯೋ ವಿರುದ್ಧದ ವಿಜಯ ಗಾಥೆಯನ್ನು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆಯಲಾಗುತ್ತೆ, ಆದ್ರೆ ಈ ಗೆಲುವನ್ನು ಕಾಯ್ದುಕೊಳ್ಳಲು ನಾವು ನಮ್ಮ ಪ್ರಯತ್ನವನ್ನು ಸದಾ ಮಾಡಬೇಕು. ಎಲ್ಲಿಯ ತನಕ ಅಂದ್ರೆ ಈ ಜಗತ್ತಿನಿಂದ ಪೋಲಿಯೋದ ಅಪಾಯ ಪೂರ್ತಿಯಾಗಿ ನಿರ್ಮೂಲ ಆಗುವ ತನಕ ಮಾಡಬೇಕು. ಅಪಾಯ ಇನ್ನು ಮುಗಿದಿಲ್ಲ, ಹಾಗಾಗಿ ಪೋಲಿಯೋದ ಡೋಸ್ ಪ್ರತಿ ಬಾರಿಯೂ ಕುಡಿಸಬೇಕು. ಎರಡು ಹನಿ ಪ್ರತಿ ಬಾರಿ. ಪೋಲಿಯೋ ವಿರುದ್ಧ ವಿಜಯ ನಿರಂತರ. ಹುಟ್ಟಿನಿಂದ 5 ವರ್ಷಗಳ ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದು ಮುದ್ದೇಬೀಳು ತಾಲೂಕು ಬಸರಕೋಡು ಗ್ರಾಮದ ರೈತರಾದ ಅರವಿಂದ್ ಎಚ್ ಕೊಪ್ಪ ಅವರೊಂದಿಗೆ ಸ್ವಾವಲಂಬಿ ಬದುಕಿಗಾಗಿ ಕೃಷಿ ಈ ಕುರಿತು ಮಾತುಕತೆ ಕೇಳುವಿರಿ. ಮಾತನಾಡಿಸುತ್ತಾರೆ ಆರ್ ಎಸ್ ಚಾಂದ್ಕೌಟೆ. ಕಿಸಾನ್ ವಾಣಿ ಕೇಳ್ತಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ದಿನಗಳಲ್ಲಿ ಕೃಷಿಗೆ ಬರ್ತಕ್ಕಂಥ ಯುವಕರು ಕಡಿಮೆ ಆಗ್ತಾ ಇದ್ದಾರೆ. ಯಾಕಾಗಿ ಕಡಿಮೆ ಆಗ್ತಾ ಇದ್ದಾರೆ? ಹಿಂದಿನ ಹಿರಿಯರು ಹೇಳ್ತಿದ್ರು, ಕೃಷಿ ಬದುಕು ಹಸನಾದ ಬದುಕು, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತೇಳಿ. ಆದರೂ ಕೂಡ ಇತ್ತೀಚೆಗೆ ಕೃಷಿಯಿಂದ ವಿಮುಖರಾದ ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೇನು ಕಾರಣ? ಕೃಷಿಗೆ ಯುವಕರು ಬರಬೇಕಾದ್ರೆ ಏನು ಮಾಡಬೇಕು? ಕೃಷಿಯಲ್ಲಿ ಯಾವೆಲ್ಲ ಅವಕಾಶಗಳದಾವ? ಬೇರೆ ಉದ್ಯೋಗಕ್ಕಿಂತಲೂ ಕೃಷಿ ಎಷ್ಟು ಶ್ರೇಷ್ಠ ಅನ್ನುವ ಈ ಎಲ್ಲದರ ಕುರಿತು ಮಾಹಿತಿ ನೀಡಲು ಮುದ್ದೇಬಿಹಾಳ ತಾಲೂಕಿನ ಬಸರಕೋಡು ಗ್ರಾಮದ ಅರವಿಂದ್ ಎಚ್ ಕೊಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಅರವಿಂದ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅರವಿಂದ್ ಅವರೇ, ನಮ್ಮ ರೈತರಿಗಾಗಿ ತಮ್ಮ ಒಂದು ಕಿರುಪರಿಚಯ. ನಾನು ಅರವಿಂದ್ ಹುಕ್ಕರಾಜ್ ಕೊಪ್ಪ ಅಂಥೇಳಿ, ಮೂಲತಃ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವನು. ಬಹುತೇಕ ನಾನು ಸಾಫ್ಟ್ವೇರ್ ಲೈನ್ದಾಗ ಇಂಜಿನಿಯರಿಂಗ್ ಪದವೀಧರಾಗಿ ಮುಂದೆ ಸಾಮಾಜಿಕ ಬದುಕನ್ನು ಅರಿಸಿಕೊಂಡು ಸುಮಾರು 18 ವರ್ಷ ಸಾಮಾಜಿಕ ಬದುಕಿನಲ್ಲಿ ಜೀವನವನ್ನು ಸೇವಿಸಿ, ಬಹುತೇಕ ಒಂದು ವಿದ್ಯಾರ್ಥಿಗಳ ಒತ್ತಾಸೆ ಮೇರೆಗೆ ಇವತ್ತು 4 ವರ್ಷದಿಂದ ಸಂಪೂರ್ಣವಾಗಿ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ತೋಟದಲ್ಲೇ ಮನೆ ಮಾಡಿಕೊಂಡು ಕೃಷಿಯನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಇದೀಗ ಮಾತಾಡ್ತಾ ಹೇಳಿದ್ರಿ, ತಾವು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಅಂತೇಳಿ, ಅಂದರೆ ಏನು ಕಲ್ತಿದ್ರಿ ತಾವು? ನಾನು ಇವತ್ತು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿ ಆದಮೇಲೆ ಬಹುತೇಕ ಬಿಇದೊಳಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡುವಂಥ ಸಂದರ್ಭ ಬಂತು. ಬಹುತೇಕ ಲಾಸ್ಟ್ ಇಯರ್ ನಾನು ಕಲಿಯುವಾಗ ಕ್ಯಾಂಪಸ್ ಇಂಟರ್ವ್ಯೂ ನಡೀತಾ ಇದ್ದು. ಬಹುತೇಕ ಅವಾಗ ಇಪ್ರೋ, IBM, ಇನ್ಫೋಸಿಸ್ ಇರ್ಬೋದು, ಈ ಥರ ಹಲವಾರು ಕಂಪ್ನಿಗಳು ನಮ್ಮ ಕಾಲೇಜ್ಗೆ ಬಂದು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಕೊಂಡು ನಮಗೆಲ್ಲ ಒಳ್ಳೆ ಒಳ್ಳೆಯ ಆಫರ್ ಕೊಟ್ಟು ಹುದ್ದೆಯನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದೊಳಗೆ ಬಹುತೇಕ ಆವಾಗಿನ ಕಾಲದಲ್ಲಿ ನಾನು ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳಿಗೆ ಮಾರು ಹೋಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥ ಕಾರಣಕ್ಕೆ ವೈಯಕ್ತಿಕ ಬದುಕನ್ನು ಅರಿಸಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಐಷಾರಾಮಿ ಬದುಕು ಮಾಡ್ಬೇಕಾ ಅಥವಾ ಒಳ್ಳೆಯ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಸಮಾಜದಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಶೋಷಣೆಗೊಳಗಾಗಿರ್ತಕ್ಕಂಥವ್ರಿಗೆ ಬಡತನದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದಷ್ಟು ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕಂತಕ್ಕಂಥ ಪ್ರಶ್ನೆ ಬಂದಾಗ ನನ್ನ ಆಯ್ಕೆ ಎರಡನೇದಾಗಿತ್ತು. ಬಹುತೇಕ ಅವತ್ತು ಒಳ್ಳೆಯ ಹುದ್ದೆಯನ್ನು ಧಿಕ್ಕರಿಸಿ ಬಹುತೇಕ ನಾನು ಸಾಮಾಜಿಕ ಕ್ಷೇತ್ರದಲ್ಲಿ ಧುಮ್ಮಿಕಿರ್ತಕ್ಕಂಥದ್ದೇನು ಒಂದು ಹಿನ್ನೆಲೆ ಇತ್ತು. ಬಹುತೇಕ ಸುಮಾರು 18 ವರ್ಷ ಅನೇಕ ಏಳು ಬೀಳುಗಳು ಸಾಕಷ್ಟು ಕಷ್ಟ ನಷ್ಟಗಳ ಮಧ್ಯೆ ಇವತ್ತು ಸಮಾಜ ಗುರುತಿಸುವಂಥ ಕೆಲಸವನ್ನು ಸಮಾಜ ಕ್ಷೇತ್ರದೊಳಗೆ ಮಾಡಿರ್ತಕ್ಕಂಥದ್ದನ್ನು ಬಹುತೇಕ ಇಲ್ಲಿ ಹೇಳಕ್ಕೆ ಇಚ್ಛೆ ಮಾಡ್ತಾನೆ. ಒಂದು ಸಾರಿ ಬಹುತೇಕ ಈ 4 ವರ್ಷದ ಹಿಂದೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದಾಗ ಒಬ್ಬ ವಿದ್ಯಾರ್ಥಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು, ನೀವು ಒಕ್ಕಲಿಗೆತನದ ಬಗ್ಗೆ ಮಾತಾಡುವಾಗ ಇದು ನೀವು ಕೇಳಿ ತಿಳ್ಕೊಂಡಿದ್ದ ವಿಚಾರನ ಅಥವಾ ನಿಮ್ಮ ಅನುಭವದ ವಿಚಾರ ಅಂತ ಅವನ ಪ್ರಶ್ನೆ ಇವತ್ತು ಒಕ್ಕಲ್ತನಕ್ಕೆ ನಾನು ಕರ್ಕೊಂಡು ಬಂದಿರತಕ್ಕಂಥದ್ದು. ಆ ವಿದ್ಯಾರ್ಥಿಗಳಿಗೆ ಹೇಳಿದ ಹಾಗೆ ಇವತ್ತು ನಾನು ಒಕ್ಕಲ್ತನ ಮಾಡ್ತೀನಿ ಅಂತ ಒಂದೇ ಕಾರಣಕ್ಕೆ ಬಹುತೇಕ ಇವತ್ತು ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು. ಅಂದಾಗೆ ತಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಬಹುದಾಗಿತ್ತು, ಸಾಮಾಜಿಕ ಕಳಕಳಿಯಿಂದ ತಾವು ಒಂದು ಸಮಾಜ ಸೇವೆಯಡೆಗೆ ಹೋಗ್ಬೋದ್ರಿ, ಆ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗಾಗಿ ತಾವು ಕೃಷಿ ಹತ್ತ ಮಾಡಲಿ. ಖಂಡಿತ ಖಂಡಿತ. ಈ ಕೃಷಿ ತಾವು ಮಾಡ್ತಾ ಇದ್ರಿ, ಎಷ್ಟು ಎಕರೆ ಜಮೀನು ಇದೀರಿ, ಏನೆಲ್ಲ ಇದೆ? ಈಗ ಒಟ್ಟು ನನಗೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಜಮೀನು ಬಹುತೇಕ ಅದು ಒಣಬೇಸಾಯ ಆಧಾರತನೇ ಇತ್ತು. ಬಹುತೇಕ ನಾನು ಒಕ್ಕಲ್ತನಕ್ಕೆ ಬರೋ ಪೂರ್ವದಾಗ ಬಹುತೇಕ ಹಿರಿಯರು ಬಿಟ್ಟು ಹೋಗಿರ್ತಕ್ಕಂಥ ಆಸ್ತಿ ಮೊದಲು ದೊಡ್ಡದಿದ್ರು, ಈಗ ಕೆಲವು ಅನಿವಾರ್ಯ ಕಾರಣಗಳಲ್ಲಿ ನಮ್ಗೆ ಉಳಿದಿರ್ತಕ್ಕಂಥ ಆಸ್ತಿ ಸುಮಾರು 9 ಎಕರೆ ಜಮೀನು ನಮ್ಗೆ ಉಳಿದಿರ್ತಕ್ಕಂಥದ್ದು, ಅಂದರೆ 10 ಕುಂಟ ಕಡಿಮೆ 9 ಎಕರೆ ಇತ್ತು. ಬಹುತೇಕ ಅದರಲ್ಲಿ ಇವತ್ತು ನಾನು ಈ ಕೃಷಿ ಕ್ಷೇತ್ರಕ್ಕೆ ಬಂದಮೇಲೆ ಅದನ್ನು 4 ಎಕರೆ ನೀರಾವರಿಗೆ ಒಳಪಡಿಸಿರ್ತಕ್ಕಂಥದ್ದು, ಅದರಲ್ಲಿ ಬೋರ ಆಶ್ರಿತ ನೀರಾವರಿ ಮತ್ತು ಕುಷ್ಕಿ ಆಧಾರಿತ ತೋಟಗಾರಿಕೆಗೆ ಒಟ್ಟು 4 ಎಕರೆ ಈಗ ಸರಿಸುಮಾರು, ಮತ್ತು ಲವಣಿ ತಗೊಂಡಿರ್ತಕ್ಕಂಥ ಜಮೀನಲ್ಲಿ ಸುಮಾರು 4 ಎಕರೆ ನೀರಾವರಿ ಒಳಪಡಿಸಿರ್ತಕ್ಕಂಥದ್ದು. ಈಗ ಇದೀಗ ಹೇಳಿದ್ರಿ ತಾವು ನೀರಾವರಿ ತೋಟಗಾರಿಕೆನೂ ಮಾಡ್ತಾ ಇದ್ದೀನಿ, ಕುಷ್ಕಿ ತೋಟಗಾರಿಕೆ ಮಾಡ್ತಾ ಇದ್ದೀನಿ, ಏನಿದು ಕುಷ್ಕಿ ತೋಟಗಾರಿಕೆ, ಏನೆಲ್ಲ ಬೆಳೀತಾ ಇದ್ದೀರಿ? ಬಹುತೇಕ ಇದ್ರ ಬಗ್ಗೆ ರೈತರಿಗೆ ಮಾಹಿತಿಯ ಕೊರತೆ ಇರ್ಬೋದಂತ ನಾನು ಅನ್ಕೋತೇನೆ. ಆದರೆ ನಮ್ಮದು ಪೂರ್ವಜರ ಒಂದು ಏನು ಕೃಷಿ ಪರಂಪರೆಯನ್ನು ನೋಡಿದರೆ ಬಹುತೇಕ ಇದು ಬಹಳ ಸರಳವಾಗಿರ್ತಕ್ಕಂಥ ವ್ಯಾಖ್ಯಾನ ಅಂತ ನಾನು ಅನ್ಕೋತೇನೆ. ನಾವು ಹಿಂದೂ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ, ಅವಾಗ ನೀರಾವರಿ ಸೌಲಭ್ಯ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಬಹುತೇಕ ಉದಾಹರಣೆ ಮಾವು ಬೆಳೀತಾ ಇದ್ವಿ, ಚಿಕ್ಕು ಬೆಳೀತಾ ಇದ್ವಿ, ಪೇರ್ಲಾ ಬೆಳೀತಾ ಇದ್ವಿ, ನೆಲ್ಲಿಕಾಯಿ ಬೆಳೀತಾ ಇದ್ವಿ, ಹುಣಸೆ ಬೆಳೀತಾ ಇದ್ವಿ, ಸುಮಾರು ಬೆಳೆಗಳನ್ನು ನಾವು ಬೆಳೀತಾ ಇದ್ವಿ. ಅವೆಲ್ಲ ಬೆಳೆಗಳು ಹೇಗಿದ್ವು ಅಂತಂದ್ರೆ ಮಳೆಗಾಲದೊಳಗೆ ತಗೊಂಡಿಟ್ಕೊಡ್ತಕ್ಕಂಥ ನೀರಿನ ಮೇಲೆ ವರ್ಷ ಪೂರ್ತಿ ಕಾಯಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವು. ಬಹುತೇಕ ಈಗ ನಮಗೆ ನೀರಾವರಿ ಅಂದ್ಕೊಳ್ಳೇ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿರೋದೇನು ಅಂತ ಹೇಳಿದ್ರೆ ಅದಕ್ಕೆ ನೀರಿನ ಮೂಲ ಇದ್ದಾಗ ಮಾತ್ರ ಅದು ನೀರಾವರಿ ಅಂತ ಅನ್ಸ್ಕೋತಿದೆ ಅಂತಕ್ಕಂಥ ಈಗಿನ ಒಂದೇನು ಕಲ್ಪನೆ ಇದೆ ನಮ್ಮ ರೈತರದು, ಇದು ತಪ್ಪಿರ್ತಕ್ಕಂಥದ್ದು. ಬಹುತೇಕ ನಾವು ಬರವನ್ನು ನೀಗಿಸಿಕೊಂಡು ಫಲ ಕೊಡತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಮಳೆಗಾಲದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರಿನ ಏನು ಒಂದು ತೇವಾಂಶ ಇದೆ ಅದನ್ನು ಕೊಟ್ಟಾದ ಮೇಲೆ ಬಹುತೇಕ ವರ್ಷ ಪೂರ್ತಿ ಅದರನ್ನು ನಾವು ಸಂರಕ್ಷಣೆ ಮಾಡಿಕೊಂಡು ಅದರಿಂದ ಫಲ ತೆಗೆದುಕೊಳ್ತಕ್ಕಂಥದ್ದು ಏನು ಒಂದು ಬೇಸಾಯ ಕ್ರಮ ಇದೆ, ಅದಕ್ಕೆ ಬಹುತೇಕ ಅದು ಕುಷ್ಕಿ ತೋಟಗಾರಿಕೆ ಅಂತ ಕರೀತಾರೆ ಅಥವಾ ಮಳೆ ಆಶ್ರಿತ ತೋಟಗಾರಿಕೆ ಅಂತ ಕರೀತಾರೆ. ಬಹುತೇಕ ನೀರಾವರಿ ಆಶ್ರಿತ ತೋಟಗಾರಿಕೆಗೂ ಇದಕ್ಕೂ ಬಹಳ ವ್ಯತ್ಯಾಸ ಏನಂತಂದ್ರೆ ನೀರಾವರಿ ಆಶ್ರಿತಿಗೆ ಬಹುತೇಕ ಸಾಗುವಳಿ ವೆಚ್ಚ ಜಾಸ್ತಿ ಇದೆ, ಇಲ್ಲಿ ನಿಖರವಾಗಿರ್ತಕ್ಕಂಥ ಆದಾಯ ಮತ್ತು ಸಾಗುವಳಿ ವೆಚ್ಚ ಕಡಿಮೆ ಇರತಕ್ಕಂಥದ್ದನ್ನು ಬಹುತೇಕ ನಮ್ಮ ರೈತರು ಅರ್ಥ ಮಾಡಿಕೊಂಡ್ರೆ ಕುಷ್ಕಿ ಪ್ರದೇಶದಲ್ಲಿ ಏನು ತೋಟಗಾರಿಕೆ ಬೆಳೆ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲವೋ ಅಂತಕ್ಕಂಥ ಪ್ರದೇಶದಲ್ಲಿನೂ ಬಹುತೇಕ ನಾವು ಹಣ್ಣು ಹಂಪಲಾದ ಗಿಡಗಳನ್ನು ನೆಟ್ಟು ಬೆಳೆಸ್ತಕ್ಕಂಥದ್ದು ಒಂದು ಜೀವನ ಸಾಗಣೆ ಮಾಡಲಿಕ್ಕೆ ಏನೆಲ್ಲ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಅದರಿಂದ ಇದನ್ನು ನಾವು ತಗೋಬಹುದು ಅಂತಕ್ಕಂಥ. ಈ ಒಂದು ಪ್ರದೇಶಕ್ಕೆ ಯಾವೆಲ್ಲ ಬೆಳೆಗಳು ಸೂಕ್ತ ಅಂತೀರಿ ಕುಷ್ಕಿ ತೋಟಗಾರಿಕೆ? ಬಹುತೇಕ ಈ ಒಂದು ನಮ್ಮದು ಉತ್ತರ ಕರ್ನಾಟಕ ವಿಶೇಷವಾಗಿ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನೀವು ಮೊದಲಿನಿಂದ ನೋಡಿದ ಹಾಗೆ ಬಹುತೇಕ ಮಾವು ಒಳ್ಳೆ ರೀತಿಯಿಂದ ನಾವು ಬೆಳೀತಾ ಇದ್ವಿ, ಬಹುತೇಕ ಹುಣಸೆ ಬೆಳೀತಾ ಇದ್ವಿ, ಬಹುತೇಕ ಚಿಕ್ಕು ಬೆಳೀತಾ ಇದ್ವಿ, ಪೇರ್ಲಾ ಬೆಳೀತಾ ಇದ್ವಿ, ನೆಲ್ಲೆ ಬೆಳೀತಾ ಇದ್ವಿ, ಮತ್ತು ನಿಮಗೆ ಕವಳಿಕಾಯಿ ಬೆಳೀತಾ ಇದ್ವಿ. ಸೊ ಹಲವಾರು ಇವತ್ತು ನಾವು ಕಾಡುಗಳಲ್ಲಿ ಗುಡ್ಡಗಳಲ್ಲಿ ಬೆಳೀತಾ ಇರತಕ್ಕಂಥ ಬೆಳೆಗಳನ್ನು ಬಹುತೇಕ ಇವತ್ತು ನಾವು ಕುಷ್ಕಿ ತೋಟಗಾರಿಕೆಯಲ್ಲಿ ಹಚ್ಚಿ ಬೆಳಿಬಹುದು ಅಂತಕ್ಕಂಥದ್ದು. ತಾವೇನು ಬೆಳೀತಾ ಇದ್ದೀರಿ ಇವತ್ತು? ನಾನು ವಿಶೇಷವಾಗಿ ಒಕ್ಕಲ್ತನಕ್ಕೆ ಬಂದಾದ್ಮೇಲೆ ನಮ್ಮ ಮುಂದೆ ಅನೇಕ ಸವಾಲುಗಳಿದ್ದು ಬಹುತೇಕ ನಾವು ಸಾಮಾಜಿಕ ಬದುಕನಾಗಿರ್ಬೇಕಾದ್ರೆ ಬಹುತೇಕ ನಾಳೆಗೆ ಬೇಕು ಅಂತ ತಿಳ್ಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅಥವಾ ಕೂಡಿಡ್ತಕ್ಕಂಥ ಕೆಲಸ ಮಾಡಿರಲಿಲ್ಲ. ಬಹುತೇಕ ಒಕ್ಕಲ್ತನಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ಮೊದಲಿಗೆನೆ ನಾವು ಬೋರ್ ಹಾಕ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾದಾಗ ಬಹುತೇಕ ಅದನ್ನು ನಮ್ಮ ಗೆಳೆಯರೆಲ್ಲ ರೊಕ್ಕ ಕೂಡಿಸ್ಕೊಟ್ಟಿರ್ತಕ್ಕಂಥದ್ದು, ಎರಡು ಬೋರ್ನು ನಾವು ಹಾಕಿದಾಗ ಫೇಲ್ ಅದು ನೀರು ಬೀಳಲಿಲ್ಲ. ಬಹುತೇಕ ಇದರಿಂದ ನಮ್ಮದು ಕೌಟುಂಬಿಕವಾಗಿ ನಮ್ಮ ಶ್ರೀಮತಿಯವರಿಗೆ ನಮಗೂ ಒಂದು ಸ್ವಲ್ಪ ಸಣ್ಣ ಮುಷ್ಕಿನ ಗುದ್ದಾಟ ಆರಂಭ ಆಯಿತು. ಬಹುತೇಕ ನೀವು ಇನ್ನಷ್ಟು ಸಮಾಜ ಸೇವೆ ಮಾಡಿರಿ, ದಿನ 1500 ಇನ್ನೂ ಸಮಾಜಕ್ಕೆ ಖರ್ಚು ಮಾಡಿರಿ, ಒಕ್ಕಲ್ತನದಕ್ಕೆ ಇದ್ದವರೇ ಬಿಟ್ಟು ಓಡಿ ಹೋಗುವಂಥ ಸಂದರ್ಭದಾಗ ಒಕ್ಕಲ್ತನದಾಗ ನೀವು ಸಾಧನೆ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಅಸಾಧ್ಯ ಆದದ್ದು. ಬಹುತೇಕ ಆ ದುಸ್ಸಾಹಸ ಕೈ ಹಾಕ್ಬಾಡ್ರಿ ಅಂಥೇಳಿ ಒಂದು ಮಾತು ನಮ್ಮ ಶ್ರೀಮತಿಯವರು ಹೇಳಿದಾಗ್ಲೂ ವಿದ್ಯಾರ್ಥಿಗಳಿಗೆ ಕೊಟ್ಟ ಏನು ಮಾತಿತ್ತು ಅದ್ರ ಪ್ರಕಾರ ನಾನು ಒಕ್ಕಲಿಗನೇ ಆಗಬೇಕು ಅಂತಕ್ಕಂಥ ಒಂದು ಸಂಕಲ್ಪಕ್ಕೆ ಬಹುತೇಕ ನಾವು ಬಂದಿರತಕ್ಕಂಥದ್ದನ್ನು ನೋಡಿದರೆ ಬಹುತೇಕ ಅವತ್ತು ಲಾಸ್ಟ್ಗೆನೆ ನೀರು ಸಿಗದೇ ಇರತಕ್ಕಂಥ ಸಂದರ್ಭದಾಗೂ ಹೆಣ್ಮಕ್ಳಿಗೆ ಗೊತ್ತಾಗದ ರೀತಿ ಒಳಗೆ ಒಂದು ಬೋರ್ ಹಾಕಿದೆ. ಬಹುತೇಕ ಅವತ್ತೇನೋ ನಮ್ಮದು ಸುಧೈವಕ್ಕೆ ನೀರು ಸಿಕ್ತು. ಸೊ ಅದಾದ್ಮೇಲೆ ಬಹುತೇಕ ನೀರಾವರಿ ಒಂದ್ಸಲ ಬೋರ್ ಹಾಕಿದೀವಿ ನೀರು ಸಿಕ್ತು ಅಂತ ಹೇಳಿದ್ರೆ ಅವತ್ತು ಒಕ್ಕಲ್ತನ ಆಗಲಿಲ್ಲ. ನೀರು ಬಿದ್ದಾದ್ಮೇಲೆ ನಮ್ಮದು ನಿಜವಾದಂಥ ಸವಾಲ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಅದಕ್ಕೆ ಸಬ್ಮರ್ಷಿಬಲ್ ಪಂಪ್ ಸಿಡಿಸ್ಬೇಕು, ನೀರು ಮೇಲೆ ತೆಗಿಬೇಕು, ನೀರು ಮೇಲೆ ತೆಗೆದಾದ್ಮೇಲೆ ಭೂಮಿಯನ್ನು ಹದಗೊಳಿಸ್ಬೇಕು, ಯಾವ ಬೆಳೆಯನ್ನು ಬೆಳಿಬೇಕು, ಇದೆಲ್ಲ ಏನೊಂದು ಸಮಸ್ಯೆಗಳು ನಮ್ಮ ಮುಂದಿದ್ದು. ಬಹುತೇಕ ಅವಾಗ ನಮ್ಮ ನೆರವಿಗೆ ಸಾಕಷ್ಟು ಜನ ಬಂದರು ಅಂತ ಹೇಳಿದ್ರೆ ಬಹುತೇಕ ವಿಜ್ಞಾನಿಗಳ ಜೊತೆಗೆ ನಾವು ಸಂಪರ್ಕ ಇಟ್ಕೊಂಡಿದ್ದೀವಿ, ಕೃಷಿ ಕೇಂದ್ರದ ಜೊತೆಗೆ, ಕೃಷಿ ವಿಶ್ವವಿದ್ಯಾಲಯದ ಜೊತೆ, ತೋಟಗಾರಿಕೆ ವಿಶ್ವವಿದ್ಯಾಲಯದ ಜೊತೆ, ಆಮೇಲೆ ಆ ಲೈನ್ ಡಿಪಾರ್ಟ್ಮೆಂಟ್ಸ್ ಏನು ಕರಿತೀವಿ ನಾವು, ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಸುಮಾರು ಇಲಾಖೆಗಳ ಮಾರ್ಗದರ್ಶನ, ವಿಜ್ಞಾನಿಗಳ ಮಾರ್ಗದರ್ಶನ ಆದಮೇಲೆ ಒಂದು ಕನ್ಕ್ಲೂಷನ್ಗೆ ನಾವು ಬಂದಿರತಕ್ಕಂಥದ್ದು ಏನಂದರೆ ಲಭ್ಯಿರ್ತಕ್ಕಂಥ ನೀರನ್ನು ಹೇಗೆ ಅದನ್ನು ಮಿತವ್ಯಯಾಗಿ ಬಳಸಿಕೊಂಡು ಒಳ್ಳೆ ಬೆಳೆಯನ್ನು ಬೆಳಿಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಹಾಗೆಯೇ ಅತಿಯಾಗಿರ್ತಕ್ಕಂಥ ನೀರು ಬಳಕೆಯಿಂದ ಹಾಳಾಗ್ತಾ ಇರತಕ್ಕಂಥ ಮಣ್ಣಿನ ಆರೋಗ್ಯನೂ ನಾವು ಕಾಪಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರಕ್ಕೆ ನಾವು ಬದ್ಧರಾಗಿ ಬಹುತೇಕ ಹನಿ ನೀರಾವರಿ ವ್ಯವಸ್ಥೆಯನ್ನು ಒಳಪಡಿಸಿಕೊಂಡು ನೀರನ್ನು ಮಿತವಾಗಿ ಬಳಸಿ ಮಣ್ಣನ್ನು ಹದಗೊಳಿಸಿ ಉತ್ತಮವಾಗಿರ್ತಕ್ಕಂಥ ಬೆಳೆ ಬೆಳಿಬೇಕು ಅಂತಕ್ಕಂಥ ಒಂದು ಹಿನ್ನೆಲೆ ಒಳಗೆ ಬಹುತೇಕ ಭೂಮಿಯನ್ನು 0 ಡಿಗ್ರಿ ಒಳಗೆ ಅದನ್ನು ತಮ್ತಟ್ಟು ಮಾಡ್ತಕ್ಕಂಥ ಕೆಲಸಕ್ಕೆ ಮೊದಲು ಕೈ ಹಾಕಿದ್ವಿ. ಮಳೆಗಾಲದಾಗಿರ್ತಕ್ಕಂಥ ನೀರು ಕೊಯ್ಲು ಮಾಡಬೇಕಂತ ಹೇಳಿದ್ರೆ ಭೂಮಿ ಹೇಗಿರಬೇಕು ಅನ್ನತಕ್ಕಂಥದ್ದು ಒಂದು ಸೈಂಟಿಫಿಕ್ ಆಧಾರ ಇಟ್ಟುಕೊಂಡು ಬಹುತೇಕ ಮೊದಲು ಭೂಮಿಯನ್ನು ತಯಾರು ಮಾಡಿದ್ವಿ. ಆಮೇಲೆ ನೀರನ್ನು ಯಾವ ರೀತಿ ಬಳಸಬೇಕು, ಒಂದು ಹನಿನೂ ಇಲ್ಲ. ಇವತ್ತು ನಮ್ಮದು ಒಂದು ಬೋರ್ವೆಲ್ದಿಂದ ಒಂದು ತಾಸಿಗೆ 12,600 ಲೀಟರ್ ನಾವು ನೀರು ಹೊರಗೆ ತೆಗಿತಾ ಇದ್ವಿ. 12,600 ಲೀಟರ್ದಾಗ ಒಂದು ಡ್ರಾಪ್ನು ವೇಸ್ಟ್ ಆಗಲಾರ್ದಂಗೆ ಇವತ್ತು ನೀರು ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಎರಡನೇದ್ದು ನಾವು ಈ ಕೊಳವೆ ಬಾವಿಯನ್ನು ನೆಚ್ಚಿಕೊಂಡು ಬಹಳ ದಿನದವರೆಗೆ ಇವತ್ತು ತೋಟಗಾರಿಕೆನ ಬೆಳಿಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ನೆಗೆಟಿವ್ ಆಟಿಟ್ಯೂಡನ್ನು ನಾವು ಮೊದಲು ಬೆಳೆಸ್ಕೊಂಡಿವಿ. ಕಾರಣ ಏನು ಅಂತ ಹೇಳಿದ್ರೆ ಭೂಮಿಯಲ್ಲಿರ್ತಕ್ಕಂಥ ಅಂತರ್ಜಲ ಮಟ್ಟ ಶಾಶ್ವತವಾಗಿರ್ತಕ್ಕಂಥ ಜಲಮೂಲ ಅಲ್ಲ ಅಂತ ನಮ್ಮದು ನಂಬಿಕೆ. ಈ ಜಲಮೂಲವನ್ನು ಹೆಚ್ಚು ಮಾಡಲಿಕ್ಕೆ ಏನು ಒತ್ತು ಕೊಡಬೇಕು ಅನ್ನೋದ್ರ ಬಗ್ಗೆ ಪೀಕ್ ಮಾಡೋಕ್ಕಿಂತ ಮೊದಲ ಬೆಳೆ ಹಾಕೋಕ್ಕಿಂತ ಮೊದಲನೇ ಯೋಚನೆ ನಮ್ಮ ತಲೆಯಾಗಿ ಬಂದುಗಳೇ ಅದನ್ನು ಮೊದಲು ಕೈಗೆತ್ಕೊಂಡಿರ್ತಕ್ಕಂಥದ್ದು. ಜಮೀನು ಸುತ್ತಲೂ ಹರಿದು ಹೋಗಿರ್ತಕ್ಕಂಥ ಹಳ್ಳ ಏನು ಹೂಳು ತುಂಬಿತ್ತು ಬಹುತೇಕ ಅದನ್ನೆಲ್ಲ ಹೂಳು ತೆಗೆದು 14 ಫೀಟ್ ಅಗಲು 4 ಫೂಟ್ ಎತ್ತರು ಒಂದು ಸುಮಾರು 900 ಫೂಟ್ ಉದ್ದದ ಹಳ್ಳನ ಎಲ್ಲ ಹೂಳು ತೆಗೆದು ಅಲ್ಲಲ್ಲೇ ಇವತ್ತು ನೀವು ನೋಡ್ಲಿಕ್ಕೆ ಸಿಗ್ತದೆ ತಡೆ ಅಣೆಕಟ್ಟೆಗಳನ್ನು ಕಟ್ಟಿದ್ದೀವಿ. ಒಂದು 3 ಕಡೆ ತಡೆ ಅಣೆಕಟ್ಟಿದ್ದಾವೆ. ಸೊ ಒಂದು ಕಡೆ 2 ಹಳ್ಳ ಸೇರ್ತದೆ. ಬಹುತೇಕ ಆ ನಮ್ಮ ಹೊಲದ ಮೂಲಿಗೆ ಇವತ್ತು ಮಲ್ಟಿ ಆರ್ಚ್ ಬಾಂದರ್ ಕೃಷಿ ಇಲಾಖೆ ಸಹಾಯಧನ ತಗೊಂಡು 5 ಲಕ್ಷ ರೂಪಾಯಿ ವೆಚ್ಚದಾಗ ಇವತ್ತು ಒಂದು ಮಲ್ಟಿ ಆರ್ಚ್ ಬಾಂದರ್ ನಿರ್ಮಾಣ ಮಾಡಿದ್ವಿ. ಒಂದು ಕೃಷಿ ಹೊಂಡ ನಮ್ಮದು 4 ಎಕರೆಗೆ ಸಫಿಷಿಯೆಂಟ್ ಆಗಬೇಕು. ಬಹುತೇಕ ಮಳೆ ನೀರಿನ ಮೇಲೇ ನಾನು ತೋಟಗಾರಿಕೆ ಬೆಳೆ ತೆಗಿಬೇಕು ಅಂತ ಹೇಳಿದ್ರೆ ಎಷ್ಟು ನೀರು ಸಂಗ್ರಹಣ ಮಾಡಬೇಕು ಅಂತಕ್ಕಂಥ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಲೆಕ್ಕಾಚಾರ ಮಾಡಿಕೊಂಡು ಬಹುತೇಕ ಇವತ್ತು 13 ಮೀಟರ್ ಬೈ 13 ಮೀಟರ್ ಡೆಪ್ತಿಗೆ 3 ಮೀಟರ್ ಇರ್ತಕ್ಕಂಥ ಒಂದು ಹೊಂಡ ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ಮತ್ತು ಬೋರಿಗೂ ಇವತ್ತು ನೀವು ನೋಡ್ಲಿಕ್ಕೆ ಸಿಗ್ತದೆ ಒಂದು ರೀಚಾರ್ಜ್ ಪಿಟ್ ಮಾಡ್ಕೊಂಡಿದ್ದೇವೆ. ಬಹುತೇಕ ದ್ರಾಕ್ಷಿ ಪ್ಲಾಟ್ನಾಗ ಬರ್ತಕ್ಕಂಥ ಸುಮಾರು 2 ಲಕ್ಷ ಲೀಟರ್ ನೀರನ್ನು ನಾವು ಶೋಷಿ ಹೊಳ್ಳಿ ಆ ಕೊಳವೆ ಗುಂಡಿಗೆ ತುಂಬತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದು. ಈ ಹಿನ್ನೆಲೆಯಲ್ಲಿ ಬಹುತೇಕ ನನಗೆ ಒಂದ್ಸರಿ ಮಳೆಯಾಗಿ ಅವೆಲ್ಲ ತಡೆ ಅಣೆಕಟ್ಟು ಆ ಮಲ್ಟಿ ಆರ್ಚ್ ಬಂದರು ಕೃಷಿ ಹೊಂಡ ತುಂಬಿ ಹೋದರೆ ಬಹುತೇಕ ಒಂದು 3 ವರ್ಷ ಆದ್ರೂ ನಾವು ಬಳಕೆ ಮಾಡಿಕೊಂಡ್ರೆ ಅಂತರ್ಜಲ ಮಟ್ಟ ಕಡಿಮೆ ಆಗದೇ ಇರೋ ನಿಟ್ಟಿನೊಳಗೆ ಇವತ್ತೊಂದು ವ್ಯವಸ್ಥೆ ಮಾಡಿಕೊಂಡು ಇನಿಷಿಯಲ್ ಸ್ಟೇಜ್ನಲ್ಲಿ ಬಹುತೇಕ ಪೀಕ್ ಹಾಕೋಕ್ಕಿಂತ ಮೊದಲನೇ ಬಹುತೇಕ ನಮ್ಮದು ಶ್ರೀಮತಿ ಅವರು ಮೊದಲೇ ವಿರೋಧ ಮಾಡಿದ್ರು. ನೀರು ಸಿಕ್ಕಾದ್ಮೇಲೆ 1 ವರ್ಷನ ಅಲ್ದಾಡ್ತಾ ಇದ್ದೆ, ಮುದ್ದೆಬಾಳದಿಂದ ಹಳ್ಳಿಗೆ ಬರ್ತಾ ಇದ್ದೆ. ಬಹುತೇಕ ನಮ್ಮ ಶ್ರೀಮತಿ ಅವರು ಹೇಳಿರ್ತಕ್ಕಂಥ ಒಂದು ಮಾತು ಏನು ಅಂತ ಹೇಳಿದ್ರೆ ಒಕ್ಕಲ್ತನದಲ್ಲಿ ಯಶಸ್ಸನ್ನು ಪಡಿಬೇಕಾಗಿತ್ತು ಅಂದರೆ ಪಟ್ಟಣದಲ್ಲಿ ಮನೆ ಮಾಡಿ ಒಕ್ಕಲ್ತನ ಮಾಡ್ತೀನಿ ಅಂದರೆ ಅದು ತಪ್ಪಾಗ್ತದೆ, ಯಶಸ್ಸು ಸಾಧ್ಯ ಆಗೋದಿಲ್ಲ. ನೀವು ಗುಡಿಸ್ಲ ಹಾಕಿ ಇಲ್ಲ ಶೆಡ್ ಹಾಕಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತಕ್ಕಂಥ ಒಂದು ಗಟ್ಟಿ ನಿರ್ಧಾರ ಬಹುತೇಕ ನಮ್ಮ ಶ್ರೀಮತಿ ಅವರು ತೊಗೊಂಡ್ರು. ಬಹುತೇಕ ಅವ್ರ ಬಗ್ಗೆ ನಾನು ಹೇಳಬೇಕು ಈ ಸಂದರ್ಭದಲ್ಲಿ. ಬೀಯಿಂಗ್ ಆ್ಯಸ್ ಅ LLM ಗ್ರಾಜ್ಯುವೇಟ್ ಲೀಗಲ್ ಪ್ರಾಕ್ಟೀಸ್ನರ್ ರಶ್ಮಿ ಕೊಪ್ಪ ಅಂತ ಹೇಳಿ ಬಹುತೇಕ MLA ಅವರು ಅಜ್ಜ 4 ಬಾರಿ MLA ಇರೋರು, LLM ಗ್ರಾಜ್ಯುವೇಟ್, ದೊಡ್ಡ ಮನೆತನದಿಂದ ಬಂದಿರತಕ್ಕಂಥ ಹೆಣ್ಮಗಳು. ಬಹುತೇಕ ಒಂದು ದಿಟ್ಟತನ ಏನು ತೋರಿಸಿದ್ಲು ಅಂತ ಹೇಳಿದ್ರೆ ನಾವು ಒಕ್ಕಲ್ತನದಾಗ ನೀವು ಸಕ್ಸಸ್ ಆಗಬೇಕಂದ್ರೆ ನೀವು ಮನೆಯೇ ತೋಟದಲ್ಲೇ ಮಾಡಬೇಕು ಅಂತ ಹೇಳಿ ಇವತ್ತು ನಾವು 3 ವರ್ಷದಿಂದ ತೋಟದಲ್ಲೇ ಮನೆ ಮಾಡಿರ್ತಕ್ಕಂಥದ್ದು. ಬಹುತೇಕ ಅವತ್ತು ಸ್ಟಾರ್ಟ್ ಆಗಿರ್ತಕ್ಕಂಥ ಜರ್ನಿ ಆರಂಭದೊಳಗೆ ಬಹುತೇಕ ನಾವು ದ್ರಾಕ್ಷಿ 2 ಎಕರೆ ಮಾಡಿದೆ, ಆಮೇಲೆ ತದನಂತರದೊಳಗೆ ನಿಮ್ಮ ಕುಷ್ಕಿ ತೋಟಗಾರಿಕೆ ಒಳಗೆ ಇವತ್ತು ಇವೆಲ್ಲ ವಿವಿಧ ನಮೂನಿ ಹಣ್ಣು ಬೆಳೀತಕ್ಕಂಥ ಬೆಳೆಗಳನ್ನು ಹಾಕಿದ್ದೀವಿ. ಬಹುತೇಕ ಒಂದು 2 ಎಕರೆ G9 ಬಾಳೆಯನ್ನು ಬೆಳೆದಿವಿ. ಬಹುತೇಕ ಈ ಸಂದರ್ಭದಾಗ ಮತ್ತೆ ವ್ಯವಸ್ಥಿತವಾಗಿರ್ತಕ್ಕಂಥ ಏನು ಒಂದು ಕೃಷಿಗೆ ಸಮೃದ್ಧ ಕೃಷಿಗೆ ಬೇಕಾಗಿರ್ತಕ್ಕಂಥ ಏನೆಲ್ಲ ಪರಿಕರಗಳಿಗೆ ಬೇಕು ಅವ್ರನ್ನೇ ತಯಾರು ಮಾಡ್ಕೊಳ್ತಕ್ಕಂಥದ್ದಿರ್ಬೋದು. ಇತ್ತೀಚೆಗೆ ನೀವು ಡಿಸ್ಕಷನ್ ಮಾಡ್ತಾ ಇರತಕ್ಕಂಥ ಒಂದು ಪ್ರಮುಖ ವಿಚಾರ ಸಾವಯವ ಕೃಷಿ ಬಗ್ಗೆ ಅಂಥೇಳಿ. ಬಹುತೇಕ ಎಲ್ಲರೂ ಅದಕ್ಕೊಂದು ದೊಡ್ಡ ವ್ಯಾಖ್ಯಾನ ಕೊಟ್ಟು ಸಾವಯವ ಅನ್ನೋದನ್ನು ದೊಡ್ಡದ ವಿಚಾರ ಮಾಡ್ತಕ್ಕಂಥದ್ದನ್ನು ನಾವು ಒಪ್ಕೊಳ್ಳಲ್ಲ. ಸಾವಯವ ನಮ್ಮದು ಪಾರಂಪರಿಕವಾಗಿರ್ತಕ್ಕಂಥ ಒಂದು ಕೃಷಿ ಪದ್ಧತಿ ಅನ್ನೋದನ್ನು ಅಷ್ಟೇ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ಅದಕ್ಕೆ ಬೇಕಾದಂಗೆ ಬಹುತೇಕ ನಿಮಗೆ ಗೊತ್ತಿರ್ಬೋದು, ಸಾವಯವ ಕೃಷಿಗೆ ಕೇವಲ ನಾವು ಯಾವುದೋ ಕಂಪನಿಯಿಂದ ತಯಾರಾಗಿ ಬಂದಿರತಕ್ಕಂಥ ಪ್ರಾಡಕ್ಟ್ ಹೊಡೆದು ನಾವು ಸಾವಯವ ಕೃಷಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ವೆಚ್ಚದಾಯಕನು ಮತ್ತು ಅಷ್ಟು ನಿಖರವಾಗಿರ್ತಕ್ಕಂಥ ಫಲ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ನನ್ನ ಅನುಭವ. ಅದಕ್ಕೆ ಸಾವಯವ ಕೃಷಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಎಲ್ಲ ನಾವೇ ತಯಾರು ಮಾಡ್ತಕ್ಕಂಥ, ಬಹುತೇಕ ನಿಮ್ಗೆ ಗೊತ್ತಿರಬೇಕು, ಸಮೃದ್ಧವಾಗಿರ್ತಕ್ಕಂಥ ಸಾವಯವ ಗೊಬ್ಬರ ನಾನು ತಯಾರು ಮಾಡ್ತೇನೆ. ಬಹುತೇಕ ಅದರಲ್ಲಿ ದನಗಳಿಂದ ಬಂದಿರತಕ್ಕಂಥ ಗಂಜಲ, ಅದ ಸಗಣಿ, ಆಮೇಲೆ ಕುರಿ ಮತ್ತು ಆಡುಗಳಿಂದ ಬಂದಿರತಕ್ಕಂಥ ಹಿಕ್ಕೆ, ಕೋಳಿಯಿಂದ ಬಂದಿರತಕ್ಕಂಥ ಹಿಕ್ಕೆ, ಹಂದಿ ಗೊಬ್ಬರ, ಆಮೇಲೆ ಎಲುವಿನ ಗೊಬ್ಬರ, ಇದನ್ನೆಲ್ಲ ಸಮ ಪ್ರಮಾಣದಾಗ ಮಿಕ್ಸ್ ಮಾಡಿ ವೇಸ್ಟ್ ಡಿಕಾಂಪೋಸರ್ದು ಅದಕ್ಕೆ ಉಪಚಾರ ಮಾಡಿ ಬಹುತೇಕ ಅದನ್ನು 1 ತಿಂಗಳು 2 ತಿಂಗಳದಾಗ ಸಂಪೂರ್ಣ ಕಳೆತ ರೂಪದಾಗ ತಯಾರು ಮಾಡತಕ್ಕಂಥ ಒಂದು ಪದ್ಧತಿಯನ್ನು ಇವತ್ತು ನಾವು ಇತರೆ ರೈತರಿಗೆ ಮಾದರಿ ಆಗುವಾಗ ಅನುಸರಿಸ್ತಾ ಇದ್ವಿ. ಒಂದು ಎರಡನೇದು ಬಹುತೇಕ ನಮ್ಮದು ಪ್ರತಿ ಏನೇ ಒಂದು ಇಮಾರತಿನ ತೋಟದಾಗ ಮಾಡಿರೋದನ್ನು ವೈಜ್ಞಾನಿಕವಾಗಿ ಮಾಡಿದ್ದೇವೆ. ಬಹುತೇಕ ನಮ್ಮ ಮನೆ ಪಕ್ಕಕ್ಕೆ ಬಹುತೇಕ ದನದ ಸೆಡ್ ಮಾಡಿದ್ದೇವೆ. ಆ ದನದ ಸೆಡ್ದಲ್ಲಿ ಬರ್ತಕ್ಕಂಥ ಎಲ್ಲ ಗಂಜಲ, ತುಳದ ನೀರು ಏನೇ ಇದ್ರು ಬಹುತೇಕ ಅದು ಮನೆ ಕೆಳಭಾಗದಲ್ಲಿ ಕಟ್ಟಿರ್ತಕ್ಕಂಥ ಗೋಬರ್ ಗ್ಯಾಸ್ ಪ್ಲಾಂಟ್ಗೆ ಹೋಗ್ತದೆ. ಮನೆ ಟಾಯ್ಲೆಟ್ ಕನೆಕ್ಷನ್ನು ಗೋಬರ್ ಗ್ಯಾಸ್ ಪ್ಲಾಂಟ್ಗೆ ಬರ್ತದೆ. ಅಂದ್ರೆ ಪ್ರಾಣಿಜನ್ಯ ಮನುಷ್ಯಜನ್ಯ ಕೂಡಿ ಅದರಿಂದ ಮೀಥೇನ್ ಗ್ಯಾಸ್ ತಗೊಂಡು ಮನೆ ಬಳಕೆ ಬಳಸ್ತಾ ಇದ್ವಿ. ಮೀಥೇನ್ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಸಾವಯವ ಗೊಬ್ಬರದ ರೂಪದಾಗ ಬಗ್ಗಡ ರೂಪದಾಗಿರ್ತಕ್ಕಂಥ ರಾಡಿನ ಬಹುತೇಕ ನಾವು ನೇರವಾಗಿ ಬೆಳೆಗಳಿಗೆ ಬಳಸಲ್ಲ. ಅದನ್ನು ಈಗ ಒಂದು ಬಯೋಡೈಸ್ಟರ್ ಅಂತ ಕಟ್ಟಿದ್ದೇವೆ, ಜೀವಸಾರ ಘಟಕ ಅಂತ ಕರಿತೇವೆ. ಸುಮಾರು 10 ಫುಟ್ ಉದ್ದ, 8 ಫುಟ್ ಎತ್ತರಕ್ಕಿದೆ, 2 ಪೋರ್ಷನ್ ಮಾಡಿದ್ದೇವೆ. ಬಹುತೇಕ ಅದಕ್ಕೆ ಇದು ಲಿಫ್ಟ್ ಆಗ್ತಕ್ಕಂಥ ಕೆಲಸ ಮಾಡಿದ್ದೇವೆ, ಅಲ್ಲಿ ಹೋಗಿ ಬೀಳ್ತದೆ. ಅದಕ್ಕೆ ಬೇಕಾದ್ರೆ ಮತ್ತೆ ನಮ್ಮದು ಹೊಲದಲ್ಲಿ ತೆಗೆದಿರ್ತಕ್ಕಂಥ ಕಳೆ, ಆಮೇಲೆ ವಿಶೇಷವಾಗಿ ಬೇವು, ಔಡ್ಲ, ಎಕ್ಕಿಗಿಡ, ಲೆಕ್ಕಿಗಿಡ, ಚದರಂಗಿ, ಆಮೇಲೆ ಕಲ್ನಾರು, ವಿವಿಧ ನಮೂನಿ ಔಷಧಿ ಗಿಡ ಇರ್ತಕ್ಕಂಥ ಏನು ನಮ್ಮ ಹಿಂದೆ ಹಿರಿಯರು ಹೇಳ್ತಾ ಇದ್ರು ಅದೆಲ್ಲ ತಪ್ಪಲುಗಳನ್ನು ಬಹುತೇಕ ತೊಗೊಂಡು ಬಂದದ್ರಾಗ ಹಾಕಿ ಸಸ್ಯಜನ್ಯ ಮನುಷ್ಯಜನ್ಯ ಪ್ರಾಣಿಜನ್ಯದಿಂದ ಅದನ್ನು ಕೂಡಿಸಿ ಬಹುತೇಕ ಅದರಿಂದ ಸುಮಾರು ಕಳೆತ ರೂಪದಾಗ ಬಂದಿರತಕ್ಕಂಥ ನೀರು ಏನು ನಾವು ಫಿಲ್ಟರ್ ಮಾಡಿ ತೆಗೆದೇವಂದ್ರೆ ಬೆಸ್ಟ್ ಸಾವಯವ ದ್ರವ ರೂಪದಾಗ ಸಿಗ್ತೈತಿ ಅಂತಕ್ಕಂಥ ನನ್ನ ಅದನ್ನೇ ಬಳಸ್ತಾ ಇದ್ದೇನೆ. ದ್ರವರೂಪದ ಗೊಬ್ಬರ ತಯಾರಾಕತಿ. ಮತ್ತಕ್ಕಿನ್ನ ಆ ಜೀವಸಾರ ಘಟದಾಗ ಹಾಕಿರ್ತಕ್ಕಂಥ ಏನಿವು ಎಲ್ಲ ಕಸ ಕಡ್ಡಿ ಘನ ಪದಾರ್ಥ ಉಳಿತೈತಿ, ಅದನ್ನ ತೆಗೆದು ಮತ್ತೆ ನಾನು ಎರೆಹುಳು ತೊಟ್ಟಿ ಒಳಗೆ ಹಾಕಿ ಅದನ್ನ ಒಂದು ಕಡ್ಡಿನೂ ವೇಸ್ಟ್ ಆಗಲಾರ್ದಂಗೆ ಇವತ್ತು ಎರೆಹುಳು ಗೊಬ್ಬರ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ವಿ. ಸೊ ಇದು ಒಂದು ಹಂತದಾಗ ರುಟೀನ್ ವರ್ಕ್ ಆಗ್ತಾ ಇದೆ ನಮಗೆ. ಬಹುತೇಕ ನಿಮಗೆ ಇನ್ನೂ ಒಂದು ಮಾಡ್ಲಿಕ್ಕೆ ಸಿಗ್ಬೋದು. ಬಹುತೇಕ ನಾನು ಆಗಲೇ ಹೇಳ್ತಾ ಇದ್ದೆ, ಗಿಡಗಳಿಗೆ 16 ನಮೂನಿ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಅಂದ್ರೆ ನೀವು ಯಾವುದೇ ಒಂದು ಗಿಡ ತಗೋರಿ, ಹಣ್ಣಿಂದಿರ್ಬೋದು ಮತ್ತೊಂದಿರ್ಬೋದು, ಅದಕ್ಕೆ 16 ನಮೂನಿ ಪೋಷಕಾಂಶಗಳು ಬೇಕು. ಬಹುತೇಕ ಇವತ್ತು ನಾವು ಅವೈಜ್ಞಾನಿಕವಾಗಿ ಅನುಸರಿಸ್ಕೊಂಡು ಬಂದಿರತಕ್ಕಂಥ ಏನು ಒಂದು ಕೃಷಿ ಪದ್ಧತಿ ಇದೆ, ಇತ್ತೀಚೆಗೆ ನಾವು 50 ವರ್ಷದಾಗ ಏನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಅದರಿಂದ ಬಹುತೇಕ ಭೂಮಿಯಲ್ಲಿರ್ತಕ್ಕಂಥ ಪ್ರಧಾನ ಪೋಷಕಾಂಶ ಇರ್ಬೋದು ನಿಮಗೆ ಸಾರಜನಕ, ರಂಜಕ, ಪೊಟ್ಯಾಶ್, ಅವು ಕಡಿಮೆ ಆಗಿದಾವೆ. ಅದ್ರ ಜೊತೆಗೆ ಇವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಕರಿತಾ ಇದೀವಿ ನೀವು, ಜಿಂಕ್ ಇರ್ಬೋದು, ಫೆರಸ್ ಇರ್ಬೋದು, ಮ್ಯಾಂಗ್ನೀಸ್ ಇರ್ಬೋದು, ಮ್ಯಾಂಗ್ನೀಸ್ ಇರ್ಬೋದು, ಮ್ಯಾಗ್ನೇಷಿಯಂ ಇರ್ಬೋದು, ಮಾಲಿಬ್ಡಿನಮ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಬೋರಾನ್ ಇರ್ಬೋದು, ಇವೆಲ್ಲ ನಿಗದಿತ ಪ್ರಮಾಣದಾಗಿ ಇವತ್ತು ಭೂಮಿಯೊಳಗೆ ಸಿಗ್ತಾ ಇಲ್ಲ ಅಂತಕ್ಕಂಥ ಆ ಒಂದು ಕೊರತೆಯನ್ನು ನೀಗಿಸಬೇಕಾದ್ರೆ ಬಹುತೇಕ ನಾನೇ ಒಂದು ಇವತ್ತು ಲಘು ಪೋಷಕಾಂಶ ಬಗ್ಗಡ ತಯಾರು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ಯಾವ ರೀತಿ ಹರಳಿನ ರೂಪದಾಗ ನೀವು ಗೊಬ್ಬರ ಕೊಟ್ರಿ ಅಂತಂದ್ರೆ ಒಂದೊಂದು ಗೊಬ್ಬರ ಕರಗಲಿಕ್ಕೆ ಒಂದು 20 ದಿನ ತಗೋತೈತಿ, ಒಂದು 50 ದಿನ ತಗೋತೈತಿ, ಒಂದು 90 ದಿನ ತಗೋತೈತಿ. ಬಹುತೇಕ ನಾವು 1,000 ಗಿಡಗಳಿಗೆ ನಾನು ಅದನ್ನ ಲಘು ಪೋಷಕಾಂಶ ಕೊಡಬೇಕು ಅಂತ ಅಂದಾಜು ಮಾಡೋಣ. ಒಂದು ಗಿಡಕ್ಕೆ 2 ಲೀಟರ್ ನಮಗೆ ಲಘು ಪೋಷಕಾಂಶ ಬೇಕಾಗ್ತದೆ ಅಂತ ಕೇಳಿದ್ರೆ ಬಹುತೇಕ ಅದನ್ನ ಒಂದು 2 ಬುಟ್ಟಿ ಹೆಂಡಿ ಒಂದು ಬಕೆಟ್ನಾಗ ಹಾಕೊಂಡು ಮೇಲೆ ಒಂದು 5 ಕೆಜಿ ಮ್ಯಾಗ್ನೀಷಿಯಮು, 1-2 ಕೆಜಿ ಮ್ಯಾಂಗ್ನೀಸು, 2 ಕೆಜಿ ಪೆರಸು, 2 ಕೆಜಿ ಜಿಂಕ್, 1/2 ಕೆಜಿ ಬೋರಾನ, 1/2 ಕೆಜಿ ನಮ್ಮದು ಮಲೆಡ್ವಿನಮ್, ಹಿಂಗೆಲ್ಲ ಹಾಕ್ಕೊಂಡು ಮ್ಯಾಗ 2 ಬುಟ್ಟಿ ಹೆಂಡಿ ಹಾಕಿ ಬಹುತೇಕ ಅದನ್ನು ನೀರು 1-4 ಬಟ್ಟೆ ಮೇಲೆ ನಿಂದಿರಿಸಿ 1 48 ತಾಸು ಆಗಾಗ ಯಾವಾಗ ನಮಗೆ ಟೈಮ್ ಸಿಗ್ತೈತೆ ತಿರುಗಿಸಿದ್ರೆ ಬಹುತೇಕ ಅದು ಒಂದು ಬೆಸ್ಟ್ ತಯಾರಾದ ರೂಪದಾಗ ನಮ್ಮದು ಮೈಕ್ರೋನ್ಯೂಟ್ರಿಯಂಟ್ಸ್ ತಯಾರಾಗ್ತದೆ. ಹೀಗೆ ಈ ಲಿಮಿಟ್ನಾಗ ಇದ್ದದನ್ನ ತಗೊಂಡು 1,000 ಲೀಟರ್ಕ್ಕೆ ಅದನ್ನು ದ್ರಾವಣ ಮಾಡಿಕೊಳ್ತು. ಆ 1,000 ಲೀಟರ್ ದ್ರಾವಣದೊಳಗೆ ಒಂದು ಗಿಡಕ್ಕೆ 2-2 ಲೀಟರ್ ಕೊಟ್ರೆ ಅಂತಂದ್ರೆ ಪೀಕ್ ಬರುವವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಮೈಕ್ರೋನ್ಯೂಟ್ರಿಯಂಟ್ ಕೊರತೆಯನ್ನು ಗಿಡದಾಗ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದು ನನ್ನ ಅನುಭವ. ಬೊತ್ತಿಕ್ ಇದನ್ನು ರೈತರು ಮಾಡಿದರೆ ಕಡಿಮೆ ಖರ್ಚಿನೊಳಗೆ ನಾವು ಹೆಚ್ಚಿನ ಒಂದು ಲಾಭವನ್ನು ಪಡ್ಕೋಬಹುದು. ಅದನ್ನೇ ಮಾರ್ಕೆಟ್ನಾಗ ನೀವು ವಾಟರ್ ಸಾಲ್ಯುಬಲ್ ಅಂತ ಕರೀತಾರೆ, ಬಹುತೇಕ ಅದನ್ನ ರಸಾವರಿ ನೀರು ಅಂತ ಕರಗ ಅದನ್ನ ತಗೊಂಬಂದ್ರೆ ಇದ್ರ 4 ಪಟ್ಟು ರೊಕ್ಕ ಖರ್ಚು ಮಾಡಬೇಕಾಗ್ತೈತಿ ಅಂತ ಹೇಳಿ ಈ ವಿಧಾನವನ್ನ ಬಹುತೇಕ ನಾ ಅಳವಡಿಸಿರ್ತಕ್ಕಂಥದ್ದು. ಇನ್ನು ಎರೆಜಲ ಮಾಡ್ತಕ್ಕಂಥ ಘಟಕವನ್ನು ಮಾಡಿದ್ದೀವಿ. ಬಹುತೇಕ ಎರೆ ಹುಳಿದ ಮೈ ತೊಳೆದ ನೀರು ಬಹುತೇಕ ಬೆಸ್ಟ್ ಟಾನಿಕ್ ಫಾರ್ ಆಲ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಜೀವಾಮೃತ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಆದಮೇಲೆ ಬಹುತೇಕ ಇವತ್ತು ಕೇಂದ್ರ ಸರ್ಕಾರದ ಸಾವಯವ ಸಂಸ್ಥೆ ತಂದಿರತಕ್ಕಂಥ ಏನು ವೇಸ್ಟ್ ಡಿಕಾಂಪೋಸರ್ ಅದು ಫಸ್ಟ್ ಡಿಸ್ಟಿಕ್ನಾಗ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದೇನೆ. ಬಹುತೇಕ ಅದರಿಂದ 4 ಉಪಯೋಗ ನಮ್ಮ ರೈತರು ತಗೋಬಹುದು. ವೇಸ್ಟ್ ಡಿಕಾಂಪೋಸರ್ ಬಹಳ ಸರಳ ಕೆಲಸ. 1-200 ಲೀಟರ್ ನೀರಲ್ಲಿ 2 ಕೆಜಿ ಬೆಲ್ಲ ಹಾಕಿ ಅದನ್ನೊಂದು ವೇಸ್ಟ್ ಡಿಕಾಂಪೋಸರ್ ಕಲ್ಚರ್ 100 ಗ್ರಾಮ್ ಸಿಗ್ತದೆ, ಅದನ್ನು ಹಾಕಿದೀವಿ ಅಂದರೆ 7 ದಿನ ದಿನಕ್ಕೆ 21 ಸಲ ತಿರುಗಿಸಿದರೆ ಬಹುತೇಕ ನಿಮಗೆ 8ನೇ ದಿವಸಕ್ಕೆ ಜೀವಾಮೃತ ರೆಡಿ ಆಗ್ತದೆ. ಅದನ್ನು ರೈತರು 4 ಪ್ರಕಾರವಾಗಿ ಉಪಯೋಗ ಮಾಡ್ಕೋಬಹುದು. ಒಂದೇನು ಅಂತ ಹೇಳಿದ್ರೆ ಬಹುತೇಕ ಭೂಮಿಗೆ ಕುಡಿದ್ರಿಂದ, ಉದಾಹರಣೆ ನಿಮ್ಗೆ ಗೊತ್ತಿದ್ದ ಹಾಗೆ ಆ ವಾತಾವರಣದಾಗಿರ್ತಕ್ಕಂಥ ಏನು ನೈಟ್ರೋಜನ್ಸ್ನ ತಗೊಂಡು ಫಿಕ್ಸೇಷನ್ ಮಾಡಿ ಗಿಡಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸೂಕ್ಷ್ಮಣುಜೀವಿಗಳು. ಭೂಮಿಯೊಳಗೆ ಇರ್ತಕ್ಕಂಥ ಕರಗದೇ ಇರತಕ್ಕಂಥ ರಂಜಕವನ್ನು ಕರಗಿಸಿ ಗಿಡಕ್ಕೆ ಕೊಡ್ತಾ ಇರತಕ್ಕಂಥ ಸೂಕ್ಷ್ಮಾಣುಜೀವಿಗಳು. ಹಾಗೆಯೇ ನಾವು ಕೊಟ್ಟಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಕೊಳದೇ ಇತ್ತಂದ್ರೆ ಕೊಳಸಿ ಅದನ್ನು ಗಿಡಕ್ಕೆ ಕೊಡುವಂಗ ಮಾಡ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು, ಉದಾಹರಣೆಗೆ ಬ್ಯಾಕ್ಟೀರಿಯಾ ಇರ್ಬೋದು, ಇವ ನಮ್ಮದು ಫಂಗಸ್ ಏನಾರ ಆ ಥರ ಎಲ್ಲ ಅದು ಬಂಚ್ ಆಪ್ ಇದನ್ನಂತ ಕರೀ ಮೈಕ್ರೋಬ್ಸ್ ಅಂತ ಕರಿತೀವಿ. ಸೊ ಅದನ್ನು ನೀವು ನೇರವಾಗಿ ಭೂಮಿಗೆ ಕೊಟ್ಟಂಗೆ ಆಗ್ತದೆ, ಇದರಿಂದ ಭೂಮಿಯ ಆರೋಗ್ಯ ಸುಧಾರಣೆ ಆಗ್ತದೆ. ಸೊ ಒಂದು ಎರಡನೇದ್ದು ಇದನ್ನು ಮ್ಯಾಕ್ ಸ್ಪ್ರೇ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಅಂತ ಹೇಳಿ. ಸರಳವಾಗಿ ಶಿಲೀಂಧ್ರಕಾರಕ ರೋಗಕ್ಕೆ ನಮ್ಮದು ಗಿಡಗಳು ತುತ್ತಾಗದೇ ಇರತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ಮೂರನೇದ್ದು ನಾವೇನು ತಿಪ್ಪಿ ಹಾಕ್ತಾ ಇದ್ದೀವಿ, ತಿಪ್ಪಿ ಅದು ನಮಗೆ ಟೈಮ್ನಲ್ಲಿ ಕಳಿತು ರೆಡಿ ಆಗಬೇಕಾಗಿತ್ತು ಅಂದರೆ ಬಹುತೇಕ ಇದನ್ನು ತೇವಾಂಶ ಆ ನೀರು ಕೊಟ್ಟು ಇದನ್ನು ಕೊಟ್ಟಿವೆ ಅಂತಂದರೆ ಬಹುತೇಕ 1 ತಿಂಗಳದಾಗ ಕೊಡದೇ ಇರತಕ್ಕಂಥ ಗೊಬ್ಬರ ಕಳತ ರೂಪದಾಗ ತಯಾರಾಗ್ತದೆ. ಇನ್ನು ಇದನ್ನು ಬೀಜೋಪಚಾರ ಮಾಡೋಕ್ಕೂ ನಾವು ಉಪಯೋಗ ಮಾಡ್ಬೋದು ಅಂತ ಹೇಳಿ. ಅಂದರೆ ಬೀಜ ಇದ್ರಾಗ ಎದ್ದು ಕೆಸಿ ನೆಲದಾಗ ಆರಾಕಿ ಮರದೂಸ್ ಬಿತ್ತಿದ್ರೆ, ಉದಾಹರಣೆಗೆ ಹೇಳ್ತೇನೆ ರೀ, ಬೇರುಕೊಳೆ ಇರ್ಬೋದು, ತುದಿಕೊಳೆ ರೋಗ ಇರ್ಬೋದು, ಅಥವಾ ಈಜಿಲಿ ನಾವು ಏನು ರೋಗಗಳಿಗೆ ಇದು ತುತ್ತಾಗ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಆಗುತ್ತೆ. ಈ ಥರ ಹೊಸ ಪ್ರಯೋಗಗಳನ್ನು ಬಹುತೇಕ ನಾವು ಒಕ್ಕಲ್ತಂದಾಗ 4 ವರ್ಷದಾಗ ಮಾಡಿರ್ತಕ್ಕಂಥದ್ದನ್ನು ಬಹುತೇಕ ಭಾಳಷ್ಟು ಜನ ಬಂದು ನೋಡ್ತಾರೆ, ಅನುಸರಿಸ್ತಾ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಸವಿಸ್ತಾರವಾಗಿ ತಿಳಿಸಿದ್ರಿ. ಈಗ ತಾವು ಕೃಷಿಗೆ ಬಂದ ಮಾಹಿತಿ ಹೇಳಿದ್ರಿ, ಕೃಷಿಯಲ್ಲಿ ಏನೆಲ್ಲ ಸಾಧನೆ ಮಾಡಿದ್ರಿ ಹೇಳಿದ್ರಿ. ಇನ್ನು ಬೇರೆ ವಿಷಯಕ್ಕೆ ಹೋಗೋಣ. ಅಂದ್ರೆ ನಮ್ಮ ಯುವಕರು ಕೃಷಿಯತ್ತ ವಿಮುಖವಾಗಿ ಹೋಗ್ತಾ ಇದ್ದಾರೆ, ಏನು ಕಾರಣ ಇರ್ಬೋದ್ರಿ? ಇವತ್ತು ಬಹುತೇಕ ನಮ್ಮದು ಸಾಮಾಜಿಕ ಬದುಕಿನೊಳಗೆ ಪ್ರತಿಯೊಬ್ಬರದ್ದು ಏನು ಆದ್ಯತೆಗಳನ್ನು ನೋಡಿದರೆ ನಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಒಂದೇ ವಿಚಾರ ಏನು ಅಂತಂದ್ರೆ, ನಮಗೆ ಯಾರಿಗೂ ಶ್ರಮದಾಯಕವಾಗಿರ್ತಕ್ಕಂಥ ಕೆಲಸ ಬೇಡ. ನೈತಿಕನೋ ಅನೈತಿಕನೋ ಹಣ ತಂದು ಕೊಡ್ತಕ್ಕಂಥ ದುರ್ಗಮ ಮಾರ್ಗ ಇದ್ರೂ ಸರಿ ಅದಕ್ಕೆ ನಾವು ಹಿಂದೆ ಬೀಳ್ತೇವೆ ವಿನಃ ಇದು ಒಕ್ಕಲ್ತನ ಅಂತ ಹೇಳಿದ್ರೆ ಬಹುತೇಕ ಇದು ಬಹಳ ಕಷ್ಟದಾಯಕದ ಕೆಲಸ. ಆಮೇಲೆ ಮೈ ಮುರಿದು ದುಡಿಬೇಕು, ಆಮೇಲೆ ಎಲ್ಲ ಕೈ ಬಾಯಿ ಹೊಲಸು ಮಾಡ್ಕೋಬೇಕು, ಆಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರು ನಿರೀಕ್ಷಿತವಾಗಿರ್ತಕ್ಕಂಥ ಬೆಳೆ ಬರೋಂಗಿಲ್ಲ, ಬೆಳೆ ಬಂದರೂ ಬೆಲೆ ಬರೋಂಗಿಲ್ಲ, ಇಷ್ಟೆಲ್ಲ ತೊಂದರೆಗಳು ಯಾಕೆ ಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಬಹುತೇಕ ನಮ್ಮ ಹಿರಿಯರು ಈ ಹಿಂದಿನ ಒಂದು ತಮ್ಮ ಅನುಭವ ಏನು ಕಷ್ಟದಾಯಕವಾಗಿರ್ತಕ್ಕಂಥ ರೈತ ಜೀವನವನ್ನು ನಡೆಸೋದ್ರಾಗಿ ಯಾವುದೂ ಪುರುಷಾರ್ಥ ಇಲ್ಲ, ನಮ್ಮ ಮಕ್ಕಳಾದ್ರೂ ಸುಖದಿಂದ ಇರಲಿ, ಕನಿಷ್ಠ ಒಬ್ಬರು ಏನೋ ಗುಮಾಸ್ತಾಗಿ 1-2 ಸಾವಿರ ಪಗಾರ ಹೊರಗೆ ತಂದ್ರೆ ಸಾಕು ಒಕ್ಕಲ್ತನ ಬೇಡ ಅನ್ನೋ ಸ್ಥಿತಿಗೆ ಬಂದಿರತಕ್ಕಂಥದ್ದು ಬಹುತೇಕ. ಈಗ ಏನು ತಾವು ಹೇಳಿದ್ರಲ್ಲ ಕೃಷಿ ಬಗ್ಗೆ ಒಂದು ಅಭಿಪ್ರಾಯಗಳು ಜನರಲ್ಲಿ ಅದಾವ, ಇದು ಎಷ್ಟರ ಮಟ್ಟಿಗೆ ಸರಿ ಅದರಿ, ಎಷ್ಟು ತಪ್ಪದಂತ? ಇದು ಖಂಡಿತ ಬಹುತೇಕ ಈಗ ನಮ್ಮದು ಏನೊಂದು ಕೃಷಿ ನೀತಿ ಇದೆ ದೇಶದಲ್ಲಿ, ಈ ಕೃಷಿ ನೀತಿ ಕಾರಣಕ್ಕಾಗಿ ಬಹುತೇಕ ನಮ್ಮ ರೈತರು ಇಷ್ಟೆಲ್ಲ ತೊಂದರೆಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಉದಾಹರಿಸ್ಬೋದು. ಬಹುತೇಕ ಈ ಒಕ್ಕಲ್ತನದಲ್ಲೂ ಒಂದು ಸುಂದರವಾದ ಬದುಕಿದೆ ಅಂತಕ್ಕಂಥದ್ದನ್ನು ನಾವು ಅರಗಿಸ್ಕೋಬೇಕಾಗಿತ್ತು ಅಂತ ಹೇಳಿದ್ರೆ, ಬಹುತೇಕ ನಮ್ಮ ರೈತರು ಅಥವಾ ಯುವಕರು ಈ ಒಕ್ಕಲ್ತನಕ್ಕೆ ಬಂದರೆ ಇದನ್ನು ಒಂದು ನೌಕರಿ ಅಂತ ತಿಳ್ಕೋಬೇಕು ಅಂತ ನಾನು ಭಾವಿಸ್ತೇನೆ. ಯಾವ ಒಂದು ಸರ್ಕಾರಿ ವಲಯದಾಗೂ ಖಾಸಗಿ ವಲಯದಾಗ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಕನಿಷ್ಠ ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತಾನೆ, ಅವಾಗ ಮಾತ್ರ ಅವ್ನು ನಿಗದಿತವಾಗಿರ್ತಕ್ಕಂಥ ಆದಾಯ ಬರಲಿಕ್ಕೆ ಸಂಬಳ ಬರಲಿಕ್ಕೆ ಸಾಧ್ಯತೆ. ಹಾಗೆಯೇ ನಮ್ಮ ರೈತರು ಈ ಒಕ್ಕಲ್ತನವನ್ನು ಒಂದು ನೌಕರಿ ಅಂತ ನಾವು ಸ್ವೀಕಾರ ಮಾಡಬೇಕು. 8 ತಾಸಿನ ಕೆಲಸ ನನಗೆ ಬೇಕು, 8 ತಾಸಿನ ಕೆಲಸ ಬೇಕು ಅಂತ ಹೇಳಿದ್ರೆ ಇದು 4 ಎಕರೆ 8 ಎಕರೆ ಜಮೀನದಾಗ ನಾ ದಿನಕ್ಕೆ 8 ತಾಸು ಕೆಲಸ ಹುಡುಕಾಡೋಕ್ಕಾಗಲ್ಲ ಮಳೆ ಆಶ್ರಿತ ಪ್ರದೇಶದಾಗ. ಸೊ ನಾವು ಅದಕ್ಕೆ ಪರ್ಯಾಯವಾಗಿ ನಮ್ಮ ಹಿರಿಯರು ಹಿಂದಿನಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಪರಂಪರೆ ಏನಂದರೆ ಕೃಷಿಯ ಜೊತೆ ಕೃಷಿ ಉಪಕಸುಬುಗಳನ್ನು ಮಾಡ್ತಾ ಇದ್ರು. ಉದಾಹರಣೆಗೆ ಆಡು ಸಾಕಾಣಿಕೆ ಇರ್ಬೋದು, ದನ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಏನೆಲ್ಲ ಉಪಕಸುಬುಗಳು. ಬಹುತೇಕ ನಿಮಗೆ ಎರಡು ದನ ಮಾಡಿದೀವಿ, ಎರಡು ಹಿಂಡು ಎಮ್ಮೆ ಕಟ್ಟಿದ್ದಂದ್ರೆ ದಿನಕ್ಕೆ ಮುಂಜಾನೆ 2 ತಾಸು, ಸಂಜೆಗೆ 2 ತಾಸು, 4 ತಾಸು ಕೆಲಸ ಹೋಗ್ತದೆ. ಬಹುತೇಕ ದಿನಕ್ಕೆ 2 ಲೀಟರ್ ಹಾಲು ಮಾರಿದ್ರು ಬಹುತೇಕ 100 ರೂಪಾಯಿ ನನಗೆ ಆದಾಯ ಸಿಗ್ತದೆ, ಕನಿಷ್ಠ 3,000 ತಿಂಗಳಿಗೆ ತೆಗಿಬಹುದು. ಅಂದ್ರೆ ನನ್ನ ತಿಂಗಳದ್ದು ರೇಷನ್ ವೆಚ್ಚ ಆ ಹೈನದಿಂದ ಬಂದಿರತಕ್ಕಂಥ ತೆಗಿಬಹುದು. ಹೀಗೆ ಒಂದು 4 ಆಡು ಮಾಡಿದರೆ ಬಹುತೇಕ 2 ತಿಂಗಳು 3 ತಿಂಗಳಿಗೆ ಒಂದು ಮರಿ ಮಾಡಿದ್ರು ಮಾರಿದ್ರು ಸಾಕು, ಬಹುತೇಕ ನನಗೆ 2-3 ಸಾವಿರ ಸಿಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗೆ ನನಗೆ ಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ಉಪಕಸುಬುಗಳನ್ನು ಯಾವ ರೀತಿ ಮಾಡ್ಕೋಬೇಕಂತಕ್ಕಂಥ ಜಾಣ್ಮೆಯನ್ನು ಇವತ್ತು ರೈತರು ಬೆಳೆಸ್ಕೋಬೇಕು. ಅಂದಾಗ ಮಾತ್ರ ನಾವು ಕೃಷಿ ಒಳಗೆ ಯಶಸ್ವಿಯಾಗಿರ್ತಕ್ಕಂಥ, ಆಮೇಲೆ ತೃಪ್ತದಾಯಕವಾಗಿರ್ತಕ್ಕಂಥ ಆ ನಿಗದಿತ ಆದಾಯ ತರತಕ್ಕಂಥ ಸಂಪನ್ಮೂಲ ಹುಡುಕಾಡ್ಬೋದು ಈ ಕ್ಷೇತ್ರದಾಗ ನನ್ನ ಅನುಭವ. ಈಗ ಏನು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಯುವಕರು ಅಂತ ಹೇಳ್ತೀವಲ್ಲ, ಅವರು ಕೃಷಿಯತ್ತ ಮರಳಬೇಕಾದ್ರೆ ಏನು ಮಾಡ್ಬೇಕು? ಇವತ್ತು ಖಂಡಿತ ಯುವಕರಿಗೆ ಒಂದು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಕೃಷಿ ಕ್ಷೇತ್ರದಾಗ ಇದೆ ಅಂತಕ್ಕಂಥದ್ರ ಬಗ್ಗೆ ನಾನು ಹೇಳಿಕೆ ಇಚ್ಛೆ ಮಾಡ್ತೇನೆ. ಕಾರಣ ಏನಂತಂದ್ರೆ ಬಹುತೇಕ ಇವತ್ತು ನಾವು ಬಹಳ ದೊಡ್ಡ ಹುದ್ದೆಯನ್ನು ಕೊಡ್ತಕ್ಕಂಥ ಕೈತುಂಬ ಸಂಬಳ ಕೊಡ್ತಕ್ಕಂಥದ್ದು ಏನು ಕ್ಷೇತ್ರ ಅಂತ ಇವತ್ತು ನಾವು ಕರಿತೀವಿ, ಮಾಹಿತಿ ತಂತ್ರಜ್ಞಾನ ಹಿಡ್ಕೊಂಡು ಬೇರೆ ಬೇರೆ ಕ್ಷೇತ್ರದಾಗ ಇಂಜಿನಿಯರ್ಸು, ಡಾಕ್ಟರ್ಸು, ಯಾವುದೋ ಕಾರ್ಪೊರೇಟ್ ಕಂಪ್ನಿಯಾಗ ಕೆಲಸ ಮಾಡೋರು, ಅಬ್ಬಬ್ಬ ಅಂತ ಹೇಳಿದ್ರೆ ಬಹುತೇಕ ಪ್ಯಾಕೇಜ್ ರೂಪನಾಗ ತೊಗೊಂಡ್ರು ನೀವು 7-8 ಲಕ್ಷ ರೂಪಾಯಿ ಗಳಿಕೆ ಮಾಡ್ಬೋದು. ಆದ್ರೆ ಒಕ್ಕಲ್ತನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಆ ಕಾರ್ಪೊರೇಟ್ ವಲಯದಾಗೂ ಕಂಪನಿ ವಲಯದಾಗ ಎಷ್ಟು ನೀವು ಶ್ರದ್ಧೆಯಿಂದ ಕೆಲಸ ಮಾಡ್ತೀರಿ, ಅದರ ಅರ್ಧ ಶ್ರದ್ಧೆಯನ್ನು ಬಹುತೇಕ ಕೃಷಿ ಕ್ಷೇತ್ರದಾಗ ನಾವು ಹಾಕಿದರೆ ಬಹುತೇಕ ಅದಕ್ಕಿಂತ ಡಬಲ್ ಪಗಾರನ ಇವತ್ತು ನೀವು ತಗೋಬಹುದು ಅಂತ ನಂದು ಅಂದಾಜಿಸ್ತು. ಕಾರಣ ಒಂದು ಉದಾಹರಣೆ ಹೇಳ್ತೇನೆ, ಬಹುತೇಕ ಇವತ್ತು ಉಳ್ಳಾಗಡ್ಡಿಯನ್ನು, ಇವತ್ತು ಹಿಂದೆ ನಮ್ದೊಂದು ಮಾತಿತ್ತು ಅಂದರೆ ಅಕ್ಷರಹತ್ತದವನ್ನು ತೊಗೊಂಡು ಬಂದು ಒಕ್ಕಲ್ತನ ಕಳಿಸ್ರಿ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಕಾಲ ಆಗಿಲ್ಲ, ಸ್ವಲ್ಪ ಅಲ್ಪ ಸ್ವಲ್ಪ ವಿದ್ಯಾಬುದ್ಧಿ ಇದ್ದವಂಗೆ ಕಲಸ್ರಿ, ಅವ್ನು ಎಲ್ಲಾರು ಹೋಗಿ ನಾಳೆ ಬರ್ಕೊಳಕ್ಕಿರಲಿ, 4,000 ತನ್ನ ಜೀವನ ಆಕೈತಿ. ಯಾವ ಶಾನೆ ಅದಾನು, ಯಾವ ISKS ಪಾಸ್ ಮಾಡವದಾನು, ಯಾವ ಇಂಜಿನಿಯರ್ ಆಗವನು, ಯಾವ ಡಾಕ್ಟರ್ ಆಗುವಂಥ ಕೆಪಾಬಿಲಿಟಿ ಐತಿ, ಅವ್ನು ಕರ್ಕೊಂಬಂದು ಒಕ್ಕಲ್ತನ ಕಲ್ಸ್ರಿ ಅಂತ ಹೇಳಿ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಬಹುತೇಕ ಇವತ್ತು ರೈತ ಅಂತ ಹೇಳಿದ್ರೆ ನಾವು ಯಾವುದೋ ಅಕ್ಷರ ಗೊತ್ತಿರದಿರ್ತಕ್ಕಂಥ ಮನುಷ್ಯ ಅಲ್ಲ, ಅಥವಾ ಯಾವುದೋ ಒಂದು ಮಾಸಿದ ಬಟ್ಟೆ ಹಾಕ್ಕೊಂಡು ತಲೆ ಮ್ಯಾಗ ಟೈಲ್ ಸುತ್ತಕೊಂಡು ಹೆಣಿ ಮ್ಯಾಗ ಕೈ ಹಿಡ್ಕೊಂಡು ಸೂರ್ಯನ ನೋಡಿಕೊಂಡು ಒಕ್ಕಲ್ತನ ಮಾಡುವಂಥ ಕಾಲ ಇದಲ್ಲ. ಇವತ್ತು ಒಕ್ಕಲ್ತನ ಮಾಡ್ತಕ್ಕಂಥ ಮನುಷ್ಯನು ಸೂಟು ಬೂಟು ಹಾಕೋಬೇಕು ಅಂತ ಹೇಳ್ತೇನೆ. ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ಬಹುತೇಕ ಇವತ್ತು ಒಕ್ಕಲಿಗೆ ಅಂತ ಹೇಳಿದ್ರೆ ಅವೊಬ್ಬ ಬೇಸಾಯ ತಜ್ಞ, ಅವೊಬ್ಬ ರೋಗ ತಜ್ಞ, ಅವೊಬ್ಬ ಕೀಟ ತಜ್ಞೆ, ಅವೊಬ್ಬ ಮಣ್ಣು ತಜ್ಞೆ, ಅವೊಬ್ಬ ನೀರು ತಜ್ಞೆ, ಅವೊಬ್ಬ ಮಾರುಕಟ್ಟೆ ತಜ್ಞೆ. ಬಹುತೇಕ ಇಷ್ಟೆಲ್ಲ ಜ್ಞಾನ ಇದ್ದಂಥ ಮನುಷ್ಯ ಮಾತ್ರ ಒಕ್ಕಲ್ತನದಾಗ ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯತೆ ಇರ್ತಕ್ಕಂಥ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ. ಅದಕ್ಕೆ ಕಲ್ತಿರ್ತಕ್ಕಂಥವ್ರು ವಿಶೇಷವಾಗಿ ಯುವಕರು ಒಕ್ಕಲ್ತನಕ್ಕೆ ಬಂದರೆ ನಾವು ಖಂಡಿತ ಇದನ್ನು ಲಾಭವಾಗಿರ್ತಕ್ಕಂಥ ಉದ್ಯಮವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ತಮ್ಮ ಹತ್ರ ಸಾಕಷ್ಟು ವಿಷಯ ಅದಾವ, ಆದ್ರೆ ನಮ್ಮ ಕಾರ್ಯಕ್ರಮದ ಸಮಯ ಅಲಭ್ಯತೆ ಇರುವುದರಿಂದ ಕಾರ್ಯಕ್ರಮ ಮುಗಿಸುವ ಹೊತ್ತು ಇನ್ನು ಕೊನೆಯದಾಗಿ ನಮ್ಮ ಯುವಕರಿಗೆ ತಾವು ಏನು ಹೇಳಬಯಸ್ತೀರಿ? ಖಂಡಿತ ಒಂದು ಯೋಚಿತವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಇಟ್ಟುಕೊಂಡು ಒಕ್ಕಲ್ತನವನ್ನು ನಾವು ಮಾಡಿದರೆ ಖಂಡಿತವಾಗಿಯೂ ಸ್ವಾವಲಂಬಿಯಾಗಿ ಯಾರ ಹತ್ರನೂ ಕೈ ಒಡೆದನೆ ಬಹುತೇಕ 18 ಜನ ಜನರಿಗೆ ಕೆಲಸ ಕೊಡ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾಯಕ ಮಾಡ್ತಕ್ಕಂಥ ತೃಪ್ತಿ ನಮ್ಮಲ್ಲಿ ಬರ್ತದೆ ಅಂತಕ್ಕಂಥದ್ದಕ್ಕೆ ನಾನು ಖಂಡಿತವಾಗಿ ಹೇಳ್ತೇನೆ. ಅದಕ್ಕೆ ಯುವಕರು ಕೃಷಿ ಬದುಕಿನೊಳಗೂ ಒಂದು ಹೊಸದನ್ನು ಬೆಳೆಸ್ಕೊಳ್ಳಿಕ್ಕೆ ಒಳ್ಳೆ ವಿಪುಲವಾಗಿರ್ತಕ್ಕಂಥ ಅವಕಾಶ. ಇವತ್ತು ಹೊಸ ಹೊಸ ಟೆಕ್ನಾಲಜಿಗಳು ಬಂದಿದ್ದಾವೆ, ಹೊಸ ಹೊಸ ಯೋಜನೆಗಳು ಸರ್ಕಾರ ಸಪೋರ್ಟ್ ಮಾಡಲಿಕ್ಕೆ ತೊಗೊಂಡು ಬಂದಿರತಕ್ಕಂಥದ್ದು ಬಹುತೇಕ ಅದನ್ನೆಲ್ಲ ಬಳಸ್ಕೊಂಡು ಪಾರ್ಲಿ ಹೌಸ್ ಮಾಡ್ಕೊಂಡಿರ್ತಕ್ಕಂಥ ನಾವುಗಳು ಒಂದು 18 ಗುಂಟೆ ಜಮೀನ್ದಾಗೂ 1,00,000 ರೂಪಾಯಿ ನಾವು ತೆಗಿಲಿಕ್ಕೆ ಇವತ್ತು ಸಾಧ್ಯತೆ ಇರತಕ್ಕಂಥದ್ದನ್ನು ಇವತ್ತು ನಾವು ಹಲವಾರು ಯುವಕರು ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ಬಹುತೇಕ ಇವತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿ ನಾವು ಇವತ್ತು ಹಣ್ಣುಗಳನ್ನು ಬೆಳೀತಕ್ಕಂಥ ಒಂದು ಹೊಸ ಪರಂಪರೆಯನ್ನು ಯುವಕರು ಕಲಿತವರು ಹಾಕಿದರೆ ಬಹುತೇಕ 1/4 ಲಾಭವನ್ನು ಪಡಿತಕ್ಕಂಥ ಕೆಲಸವನ್ನು ಇವತ್ತು ಮಾಡಿರ್ತಕ್ಕಂಥ ಯುವಕರು ನಮ್ಮ ಕಣ್ಮುಂದಿದ್ದಾರೆ. ಅದಕ್ಕೆ ಇವತ್ತು ನಾವು ಬರೇ ITBT ಒಳಗೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿ ಒಳಗೆ MBA ಮಾಡಿದೆ, BE ಮಾಡಿದೆ, MBS ಮಾಡಿದವರೇ ಕಾರ್ನಾಗ ಅಡ್ಡಿರ್ತಾರಂತಲ್ಲ, ಇವತ್ತು ರೈತ ಮಕ್ಕಳನ್ನು ಒಳ್ಳೆ ಬಂಗಲಾ ಕಟ್ತಕ್ಕಂಥ ಒಳ್ಳೆ ಕಾರ್ನಾಗ ಅಡ್ಡಿರ್ತಕ್ಕಂಥ ಒಳ್ಳೆ ಸ್ಯಾಲ್ರಿ ಮಾಡ್ಕೊಳ್ತಕ್ಕಂಥದ್ದು ಸ್ವತಂತ್ರವಾಗಿ 18 ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಕೃಷಿ ಕ್ಷೇತ್ರಗಳು ನಾವು ಖಂಡಿತವಾಗಿ ಮಾಡ್ಬೋದು. ಅಂದರೆ ತಾವು ಹೇಳೋದು ಕೃಷಿ ಬದುಕು ಹಸನಾದ ಬದುಕು, ಸ್ವತಂತ್ರ ಬದುಕು, ಸ್ವಾವಲಂಬಿ ಬದುಕು, ಜೊತೆಗೆ ನಾವು ಕೃಷಿಕ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಇದು ಒಂದು ಮಾತು ನಿಮಗೆ ಕನ್ಕ್ಲೂಡ್ ಮಾಡ್ತೇನೆ. ಬಹುತೇಕ ನಾವು ಇವತ್ತು ಪರಿಸ್ಥಿತಿಯಲ್ಲಿ ಬಂದಿದ್ರೆ ನೀ ಏನು ಮಾಡ್ತೀಯ ಅಂತ ಕೇಳಿದ್ರೆ ರೈತ ಇದ್ರು ರೈತ ಅಂತ ಹೇಳಾದಂಥ ಸ್ಥಿತಿಗೆ ನಾವು ಬಂದಿವಿ. ಅಂದ್ರೆ ಕನ್ಯಾ ಕೊಡಲಾರ್ದಂಥ ಸ್ಥಿತಿಗೆ ಬಂದ ರೈತ ಅಂದ್ರೆ ರೈತ ಮಾಡ್ತೇವೆ, ರೈತಾಪಿ ಮಾಡ್ತಾನೆ, ಕನ್ಯಾ ಕೊಡೋದಿಲ್ಲ. ಬಹುತೇಕ ಇವತ್ತು ನಾ ಅದನ್ನು ಆ ಅಪವಾದನ ತೆಗೆಯಾಕು ಪ್ರಯತ್ನ ಮಾಡ್ತೇನೆ. ಬಹುತೇಕ MBBS ಮಾಡಿದವ ಯಾವುದೋ ದವಾಖಾನೆ ಹಾಕೊಂಡು ಕೂತಾನಂದ್ರೆ ಅವ್ನಿಗೆ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಅಂತ ಕರಿತೀರಿ. ಯಾವುದೋ ಒಬ್ರು ಎಲ್ ಬಿ ಮಾಡ್ಯಾನು ಅವ ವಕೀಲಿಕೆ ಮಾಡಾಕತ್ತಾನ ಅಂದ್ರೆ ಲೀಗಲ್ ಪ್ರಾಕ್ಟೀಷನರ್ಸ್ ಅಂತ ಕರಿತೀರಿ. ಒಬ್ಬ ಯಾವುದೋ ಸಿ ಎ ಪಾಸ್ ಮಾಡ್ಯಾನ ಅಂತಂದ್ರೆ ಅವಾಗ ಅಕೌಂಟ್ ಪ್ರಾಕ್ಟೀಷನರ್ ಅಂತ ಕರಿತೀರಿ. ನಾ ಹೆಮ್ಮೆ ಅಂತ ಹೇಳ್ತೇನೆ ಇವತ್ತು ಒಕ್ಕಲಿಗೆ ಅಂದ್ರೆ ನಾ ಎದೆ ತಟ್ಕೊಂಡು ಹೇಳ್ತೇನೆ ನಾ ಒಕ್ಕಲಿಗೆ ಅದೀನಿ ಅಂತ ಹೇಳಿ ಅದಕ್ಕೆ ನಾ ಸೇರಿಸ್ತಕ್ಕಂಥ ಪದ ಅಂದ್ರೆ ನೀ ಏನು ಮಾಡ್ತೀನಿ ಅಂತ ಕೇಳಿದ್ರೆ ನಮ್ಮ ಯುವಕರು ಹೇಳಬೇಕಾದಂಥ ಒಂದೇ ಪದ ಏನಂದ್ರೆ ನಾ ಅಗ್ರಿ ಪ್ರಾಕ್ಟೀಷನರ್ಸ್ ಅದೀನಿ ಅಂತ ಹೇಳಿ. ತುಂಬ ಒಂದು ಸಂತೋಷದ ವಿಷಯ. ಜೊತೆಗೆ ಈ ಸಂದರ್ಶನ ಕೇಳ್ತಿರ್ತಕ್ಕಂಥ ಎಲ್ಲ ಕೇಳುಗರಿಗೂ ಒಂದು ಕುತೂಹಲ ಮೂಡ್ಬೋದು, ತಮ್ಮ ಒಂದು ತೋಟ ನೋಡಬೇಕು ಯಾವ ರೀತಿ ಇದೆ, ಏನೆಲ್ಲ ಮಾಡಿದಿರಿ ಅಂತ. ತೋಟವನ್ನು ನೋಡಬೇಕಾದ್ರೆ ಎಲ್ಲಿಗೆ ಬರಬೇಕು, ಯಾವ ರೀತಿ ಬರಬೇಕ್ರಿ? ಖಂಡಿತವಾಗಿಯೂ ಯಾವುದೇ ಸಮಯ ಯಾವುದೇ ದಿನ ರೈತರು ಬಂದ್ರೂ ಅವ್ರನ್ನ ತುಂಬ ಸ್ವಾಗತ ಮಾಡ್ತೇನೆ. ಬರ್ತಕ್ಕಂಥವ್ರು ಖಂಡಿತವಾಗಿ ಬಿಜಾಪುರ ಜಿಲ್ಲೆಯಿಂದ ಮುದ್ದೇಬಾಳ ತಾಲೂಕು ಮುದ್ದೇಬಾಳ ನಗರಕ್ಕೆ ಬಂದರೆ ಮುದ್ದೇಬಾಳ ನಗರದಿಂದ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿ ಬಸರಕೂಡ ಗ್ರಾಮ ಬರ್ತದೆ. ಬಸರಕೂಡ ಗ್ರಾಮಕ್ಕೆ ಬಂದು ಬಹುತೇಕ ಅರವಿಂದ ಸರ್ ತೋಟ ಯಾರು ಅಂತ ಹೇಳಿದ್ರು ಇಡೀ ಊರವ್ರು ಯಾರೇ ಇದ್ರು ಕರ್ಕೊಂಡು ಬಂದು ಹಚ್ತಾರೆ. ಊರಿನಿಂದ ಕೇವಲ 1/2 ಕಿಲೋಮೀಟರ್ ಅಂತರದಲ್ಲೇ ತೋಟ ಇರತಕ್ಕಂಥದ್ದು. ಬಹುತೇಕ ಯಾವಾಗ ಬಂದ್ರೂ ನಾನು ಬೇಕಾದ್ರೆ ಅವರಿಗೆ ಇದೆಲ್ಲ ಏನು ನಮ್ಮದು ಕ್ಷೇತ್ರೋತ್ಸವ ಮಾಡೋದ್ರ ಜೊತೆಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನು ಒಂದು ದಿವಸದ ಮಟ್ಟಿಗೆ ನಾವು ಕೊಡಲಿಕ್ಕೆ ಸಿದ್ಧತೆ ಇರ್ತಕ್ಕಂಥ. ಇನ್ನು ಅವ್ರೇನಾದರೂ ಕೇವಲ ದೂರವಾಣಿ ಮುಖಾಂತರ ತಮ್ಮನ್ನು ಸಂಪರ್ಕಿಸಬೇಕಾದ್ರೆ ದೂರವಾಣಿ ಸಂಖ್ಯೆ ಏನಾದರೂ? ಖಂಡಿತ ಇದೆ. ಯಾರೇ ಯಾವುದೇ ಟೈಮ್ನಾಗ ರಾತ್ರಿ 12 ನೀವು ಫೋನ್ ಮಾಡಿದ್ರು ನಾನು ನಿಮ್ಮ ಜೊತೆಗೆ ಇರ್ತೇನೆ. ಬಹುತೇಕ ತಾವೆಲ್ಲ ನಂಬರ್ ನೋಟ್ ಮಾಡ್ಕೋಬೋದು, 9491910009. ಈ ನಂಬರ್ಗೆ ಇದು ವಾಟ್ಸಪ್ನೂ ಇದೆ. ಬಹುತೇಕ ತಾವು ಯಾವುದೇ ಮಾಹಿತಿಯನ್ನು ಬೇಕಾದ್ರೂ ವಾಟ್ಸಪ್ನಲ್ಲಿ ಪಡ್ಕೋತಕ್ಕಂಥ ಅವಶ್ಯಕತೆ. ಸಾಕಷ್ಟು ವಿವರವಾಗಿ ಮಾಹಿತಿ ನೀಡಿದ್ರಿ. ಮಾಹಿತಿ ನೀಡಿದ ತಮಗೆ ನಮ್ಮ ರೈತ ಬಾಂಧವರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬ ಹೃದಯದ ಆತ್ಮೀಯ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಮುದ್ದೇಬೀಳು ತಾಲೂಕು ಬಸರಕೋಡ ಗ್ರಾಮದ ರೈತರಾದ ಅರವಿಂದ್ ಎಚ್ ಕೊಪ್ಪ ಅವರೊಂದಿಗೆ ಸ್ವಾವಲಂಬಿ ಬದುಕಿಗಾಗಿ ಕೃಷಿ ಈ ಕುರಿತು ಮಾತುಕತೆ ಕೇಳಿದ್ರಿ. ಮಾತನಾಡಿಸಿದವರು RS ಚಾಂದ್ಕೋಟೆ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ. ಇದರಲ್ಲಿ ಏಕತಾರಿ ಪದಗಳನ್ನು ಬಂಗಾರವ್ವ ತಳವಾರ್ ಹಾಗೂ ಸಂಗಡಿಯಿಂದ ಕೇಳುವಿರಿ. ಪ್ರಾಯ ಕೈ ಪತ್ತೋ ಪ್ರಾಯದ ಬೇಡ ಗುರುಮಾಂತೇಶ ನ ಮರಿಬೇಡ ದೋಷಿಸ